ಶ್ಯಾಮಲಾ ಮಾಧವ ಇವರ ಆತ್ಮಕಥಾನಕ ಧಾರಾವಾಹಿ ನಾಳೆ ಇನ್ನೂ ಕಾದಿದೆ. ಇದರ ಅಧ್ಯಾಯ 27, ಧೃತಿಗೆಡದ ಸ್ಥಿರಚಿತ್ತದ ದಾರಿದೀಪ. ಗುಡ್ ಮಾರ್ನಿಂಗ್ ಅಂಕಲ್ ಎನ್ನುತ್ತಾ ಮುಖ ತುಂಬ ಸೌಮ್ಯ ನಗು ಚೆಲ್ಲುತ್ತಾ ಶುಶ್ರೂಷಾ ಪರಿಕರಗಳೊಡನೆ ಒಳಬರುವ ಬೀನಾ ಮತ್ತು ರೇಷ್ಮಾ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರು. ಆ ಸಂಸ್ಥೆಯ ಶಿಕ್ಷಣ, ಶಿಸ್ತು, ವೃತ್ತಿಪರಿಣತಿಯ ಸೇವಾ ಮನೋಭಾವದ ಪ್ರತಿರೂಪಗಳು. ತಂದೆಯವರಂತೆಯೇ ನಮಗೆ ಪ್ರಿಯರ, ನಮಗೆ ಮನೆಯವರೆಲ್ಲರಿಗೂ ಪ್ರಿಯರಾಗಿದ್ದ ಚೈತನ್ಯಶೀಲರು. ಬೀನಾ ರೇಷ್ಮಾಳಿಗಿಂತಲೂ ಚುರುಕಾದ ಉತ್ಸಾಹದ ಬುಗ್ಗೆ. ನನ್ನ ತಂದೆಯವರು ಅಪಘಾತದಿಂದ ಚೇತರಿಸಿಕೊಳ್ಳಲು ಒಂದೂವರೆ ತಿಂಗಳು ಹಿಡಿಯಿತು. ಆದರೆ ಮನೆಗೆ ಹಿಂದಿರುಗಿದ ಒಂದು ವಾರದಲ್ಲೇ ಮನೆಯೊಳಗೆ ಬಿದ್ದು ತೊಡೆಯ ಎಲುಬು ಫ್ರ್ಯಾಕ್ಚರ್ ಆಗಿ ಪುನಃ ಆಸ್ಪತ್ರೆ ಸೇರಿದರು. ಆಗ ನಡೆದ ಶಸ್ತ್ರಕ್ರಿಯೆಯಲ್ಲಿ ಅರಿವಳಿಕೆ ಉಪಯೋಗಿಸಲೇಬೇಕಾಗಿ ಬಂದಾಗ ಬಹಳ ಅಪಾಯಕಾರಿಯಾದ ಆ ಚಿಕಿತ್ಸೆಯಲ್ಲಿ ಡಾಕ್ಟರ್ಸ್ ಕೈ ಚೆಲ್ಲುವಂತಾದಾಗ ದೇವನೇ ಅವರನ್ನು ನಿಮಗೆ ಉಳಿಸಿಕೊಟ್ಟ ಎಂದು ಅರಿವಳಿಕೆ ತಜ್ಞ ಡಾಕ್ಟರ್ ಮುಖರ್ಜಿ ಹೊರಬಂದು ನಮಗೆ ಹೇಳಿ ಹೋಗಿದ್ದರು. ಪುನಃ ಸುದೀರ್ಘ ಆಸ್ಪತ್ರೆ ವಾಸವಾಯಿತು. ನಮಗಂತೂ ಆಸ್ಪತ್ರೆ ಎರಡನೇ ಮನೆಯಂತಿತ್ತು. ಡೈರೆಕ್ಟರ್ ರೆವರೆಂಡ್ ಫಾದರ್ ಮೊರೇಸ್ ಬೆಂಗಳೂರಿಗೆ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ವರ್ಗವಾಗಿ ಹೋಗಿ ಅವರ ಸ್ಥಾನದಲ್ಲಿ ರೆವರೆಂಡ್ ಫಾದರ್ ಮ್ಯಾನೇಜರ್ಸ್ ಬಂದಿದ್ದರು. ನರ್ಸಿಂಗ್ ಸ್ಟಾಫ್ ಹೆಡ್ ಆಗಿ ನಮ್ಮ ಪ್ರಿಯ ಸಿಸ್ಟರ್ ಲೂಸಿ ಇದ್ದರು. ಆಸ್ಪತ್ರೆಯ ಮೆಡಿಕಲ್ ಸ್ಟೋರ್ನಲ್ಲಿ ಪ್ರಿಯ ಸಿಸ್ಟರ್ ಆನಿ ಇದ್ದರು. ಪ್ರತಿ ಬೆಳಿಗ್ಗೆ ತಂದೆಯವರ ಸ್ಪಾಂಜಿಂಗ್ ನಡೆವಾಗ ನಾನು ಇಡೀ ಆಸ್ಪತ್ರೆಗೆ ಸುತ್ತು ಬಂದು ಚಾಪೆಲ್ಗೂ ಹೋಗಿ ಹಿಂದಿರುಗುತ್ತಿದ್ದೆ. ಒಂದು ಬೆಳಗ್ಗೆ ಆ ಬಿಡುವಿನ ಸಮಯದಲ್ಲಿ ನನ್ನ ಬಾಟನಿ ಲೆಕ್ಚರರ್ ಮಿಸ್ ಲೀಲಾರಾವ್ ಅವರ ನೆನಪಾಗಿ ಅವರನ್ನು ಕಂಡು ಬರುವೆನೆಂದು ಹೋದೆ. ಕಾಲೇಜ್ ಬಿಟ್ಟು 25 ವರ್ಷಗಳು ಸಂದಿದ್ದುವು. ಆದರೂ ಬಾಗಿಲು ತೆರೆದೊಡನೆ ಮಿಸ್ ನನ್ನನ್ನು ನೋಡಿ ಶ್ಯಾಮಲಾ ಬನ್ನಿ ಬನ್ನಿ ಎಂದು ಉದ್ಗರಿಸಿದಾಗ ನನಗಾದ ಅಚ್ಚರಿ ಸಂತೋಷಕ್ಕೆ ಪಾರವಿರಲಿಲ್ಲ. ಮುಂದೆ ನಮ್ಮ ನಡುವೆ ಪತ್ರ ವ್ಯವಹಾರ ಆರಂಭವಾಯಿತು. ಮಂಗಳೂರಲ್ಲಿ ನಡೆದ ನನ್ನೆಲ್ಲ ಪುಸ್ತಕ ಬಿಡುಗಡೆಗಳಿಗೂ ಮಕ್ಕಳ ಮದುವೆಗೂ ನಮ್ಮ ಪ್ರೀತಿಯ ಮಿಸ್ ಉಷಾ ನಳಿನಿ ಜೊತೆ ಬಂದು ಹರಸಿದವರು ನನ್ನೀ ಗೌರವಾದರದ ಮಿಸ್ ಲೀಲಾರಾವ್. ನಾವು ಕಾಲೇಜ್ ಬಿಟ್ಟ ಬಳಿಕ ಅವರು ವಿವಾಹವಾಗಿ ಲೀಲಾ ಉಪಾಧ್ಯಾಯರಾಗಿ ಸದ್ಯ ನಿವೃತ್ತಿಯ ಬಳಿಕ ಶಾರದಾ ವಿದ್ಯಾಲಯದ ಪ್ರಾಂಶುಪಾಲೆಯೂ ಆಗಿದ್ದಾರೆ. ತಂದೆಯವರು ಗುಣಮುಖರಾಗಿ ಮನೆಗೆ ಹಿಂದಿರುಗಿದ ಬಳಿಕ ನಾನು ಮುಂಬೈಗೆ ಮರಳಿ ಕೆಲ ದಿನಗಳಲ್ಲೇ ವೃತ್ತಪತ್ರಿಕೆಯಲ್ಲಿ ಅಪಘಾತದ ವಾರ್ತೆಯೊಂದು ಪ್ರಕಟವಾಗಿತ್ತು. ನಮಗೆ ಆಘಾತವನ್ನುಂಟು ಮಾಡಿದ ವಾರ್ತೆ ಅದು. ಆಸ್ಪತ್ರೆಯಲ್ಲಿ ಫ್ಲಾರೆನ್ಸ್ ನೈಂಟಿಂಗೇಲ್ನಂತಿದ್ದ ನರ್ಸ್ ಬೀನಾ ಘೋರ ಅಪಘಾತಕ್ಕೆ ಸಿಲುಕಿದ್ದಳು. ಜೀವಚ್ಛವವಾಗಿ ಕೋಮಾ ಸ್ಥಿತಿಯಲ್ಲಿ ಅದೇ ಆಸ್ಪತ್ರೆಯಲ್ಲಿ ಹೊರಗಿದ್ದಳು. ತಾನು ಶುಶ್ರೂಷೆಗೈದ ರೋಗಿಯ ಅಣ್ಣನೊಬ್ಬನೊಡನೆ ಸ್ನೇಹ ಬೆಳೆಸಿಕೊಂಡ ಬೀನಾಳ ನಡವಳಿಕೆಯ ಬಗ್ಗೆ ಮೇಲಧಿಕಾರಿಗಳಿಂದ ಎಚ್ಚರಿಕೆ ಬಂದಿದ್ದರೂ ಹದಿಹರೆಯ ಅದನ್ನು ಗಣಿಸದೆ ಸ್ವೇಚ್ಛೆಯ ನಡೆ ನಡೆದಿತ್ತು. ಒಂದು ರವಿವಾರ ಆತನೊಡನೆ ಬೈಕ್ ಏರಿ ವಿಹಾರ ಹೊರಟು ಹಿಂದಿರುಗಿ ಪಯಣಿಸುವಾಗ ನಗರದ ಹೊರವಲಯದಲ್ಲಿ ಬೈಕ್ ಸ್ಕಿಡ್ಡಾಗಿ ಈ ಜೋಡಿ ಧರಾಶಾಯಿಯಾಗಿತ್ತು. ಜೊತೆಗಾರನಿಗೆ ಹೆಚ್ಚಿನ ಅಪಾಯವೇನೂ ಆಗಿರಲಿಲ್ಲ. ಆದರೆ ಈ ಹೂವಿನಂತಹ ಜೀವದಲ್ಲಿ ಚಲನೆ ಇರಲಿಲ್ಲ. ಅವಳು ಸತ್ತಿರಬೇಕೆಂದು ಭಯಪಟ್ಟ ಆತ ಅವಳನ್ನೆತ್ತಿ ಅಲ್ಲೇ ರಸ್ತೆಯಿಂದ ಕೆಳಗೆ ಆಳದಲ್ಲಿದ್ದ ಬಾವಿಗೆ ಹಾಕಿಬಿಟ್ಟ. ಅದ್ಯಾರೋ ಹೇಗೋ ಗುರುತಿಸಿ ಆಕೆಯನ್ನು ಆಸ್ಪತ್ರೆಗೇನೋ ಮುಟ್ಟಿಸಿದರು. ಆದರೆ ಚೈತನ್ಯವೇ ಮೂರ್ತಿಮತ್ತಾಗಿದ್ದ ಬೀನಾ ಜೀವಚ್ಛವವಾಗಿದ್ದಳು. ಆಸ್ಪತ್ರೆಯೇ ಅವಳ ಶುಶ್ರೂಷೆ ನಡೆಸಿತ್ತು. ಕೋಮಾ ಸ್ಥಿತಿಯಲ್ಲೂ ಅಂತಃಪ್ರಜ್ಞೆಗೆ ಎಲ್ಲವೂ ಅರಿವಾಗುತ್ತದೆಂಬ ನಂಬಿಕೆ ಇರುವುದರಿಂದ ಅವಳ ಸಹವರ್ತಿಯರೆಲ್ಲ ದಿನವೂ ಅವಳ ಬಳಿ ಕುಳಿತು ಮಾತಾಡಿ ಬರುತ್ತಿದ್ದರು. ವರ್ಷಗಳ ಬಳಿಕ ಬೀನಾ ಕೋಮಾದಿಂದ ಹೊರಬಂದಳು. ಅದೆಷ್ಟೋ ವರ್ಷಗಳು ಅಲ್ಲೇ ಆಸ್ಪತ್ರೆಯಲ್ಲಿದ್ದಳು. ಈಗಲೂ ಅವರದೇ ಅರೈಕಾ ಕೇಂದ್ರದಲ್ಲಿ ನೋಡಿಕೊಳ್ಳುತ್ತಿದ್ದಾರಂತೆ. ಕಣ್ಣು ತೆರೆದು ಅಸ್ಪಷ್ಟವಾಗಿ ಮಾತನಾಡುತ್ತಿದ್ದ ಅವಳನ್ನು ನಾವೊಮ್ಮೆ ಕಂಡು ಬಂದಿದ್ದೆವು. ಆ ಅಸಹಾಯ ಜೀವದ ಬದಲಿಗೆ ಗುಡ್ ಮಾರ್ನಿಂಗ್ ಅಂಕಲ್ ಎನ್ನುತ್ತಾ ದೀಪಧಾರಿಣಿ ಫ್ಲಾರೆನ್ಸ್ನಂತೆ ಬೆಳಗುತ್ತಿದ್ದ ನಮ್ಮ ಬೀನಾಳನ್ನೇ ಮನದಲ್ಲಿ ನಿಲ್ಲಿಸುವ ಯತ್ನ ಮಾಡಿದರೂ ವಾಸ್ತವವನ್ನು ಮರೆಸುವುದೆಂತು? ನನ್ನ ಅಚ್ಚನ ಶುಶ್ರೂಷೆಯಲ್ಲಿ ಮತ್ತು ಅಡಿಗಡಿಗೆ ಫಾದರ್ ಮುಲ್ಲರ್ಸ್ಗೆ ಹೋಗಬೇಕಾಗಿ ಬಂದರೂ ಸದಾ ನಗುಬೀರುವ ಆ ಸೇವಾ ತತ್ಪರ ಪ್ರಿಯ ಮುಖ ಮಾತ್ರ ಅಲ್ಲಿರಲಿಲ್ಲ. ಕೆಟಿಗಟ್ಟಿಯವರು ಮಗಳು ಚಿತ್ಪ್ರಭಾಳನ್ನು ಮುಂಬೈಯಲ್ಲಿ MA ಸೋಷಿಯಾಲಜಿ ಸೇರಿಕೊಳ್ಳಲು ಕರೆತರುವಾಗ ಯಶೋಧ ಹಾಗೂ ಯಮುನಕ್ಕ ಕೂಡ ಜೊತೆಗೆ ಬಂದಿದ್ದರು. ಅವರು ಜೊತೆಗಿದ್ದ ತಿಂಗಳ ಕಾಲ ಸಂತೋಷದಿಂದ ಕಳೆಯಿತು. ಚಿತ್ಪ್ರಭಾ ವಿಶ್ವವಿದ್ಯಾಲಯದ ಕಲೀನಾ ಕ್ಯಾಂಪಸ್ಗೆ ಹೋಗಿ ಬರಲಾರಂಭಿಸಿದರೆ ತುಷಾರ್ ರೂಯಿಯಾದಲ್ಲೇ MA ಇಕನಾಮಿಕ್ಸ್ ಸೇರಿಕೊಂಡ. ಯೂನಿವರ್ಸಿಟಿಗೆ ನಮ್ಮಲ್ಲಿಂದ ನೇರ ಬಸ್ ಇರಲಿಲ್ಲ. ಸಾಕಷ್ಟು ದೂರವೂ ಆದ್ದರಿಂದ ಕೆಲ ತಿಂಗಳುಗಳ ಬಳಿಕ ಚಿತ್ತ ಹಾಸ್ಟೆಲ್ ಸೇರಿಕೊಂಡು ರಜಾದಿನಗಳಲ್ಲಿ ಮನೆಗೆ ಬರುತ್ತಿದ್ದಳು. ತುಷಾರ್ MA ಮೊದಲ ವರ್ಷದಲ್ಲಿದ್ದಾಗ ಕುವೈಟ್ ಯುದ್ಧ ಆರಂಭವಾಗಿ ಅವನ ಗೆಳೆಯ ಆದಿತ್ಯನ ತಂದೆ ಭಾರತಕ್ಕೆ ಮರಳಿದವರು. ಇಲ್ಲಿ ಲೆದರ್ ಬಿಸ್ನೆಸ್ ಆರಂಭಿಸಿದ್ದರು. ಯುದ್ಧ ಮುಗಿದು ಕುವೈಟ್ಗೆ ಮರಳುವಾಗ ತಮ್ಮ ಬಿಸ್ನೆಸ್ ಮುಂದುವರಿಸುವಂತೆ ತುಷಾರ್ ಹಾಗೂ ಆದಿತ್ಯನನ್ನು ಕೇಳಿಕೊಂಡರು. ಕಾಂಪಿಟೀಷನ್ ಸಕ್ಸಸ್ ಪತ್ರಿಕೆಗಳನ್ನು ಅಭ್ಯಸಿಸುತ್ತಾ IAS ಪ್ರಿಲಿಮ್ಸ್ನ ತಯಾರಿಯಲ್ಲಿದ್ದ ತುಷಾರ್ಗೆ ಬಿಸ್ನೆಸ್ ಬೇಡವೆಂದೇ ನನ್ನ ಇಚ್ಛೆಯಾಗಿತ್ತು. ಆದರೆ ಅವನ ತಂದೆ ಪ್ರೋತ್ಸಾಹಿಸಿದರು. 1992 ಡಿಸೆಂಬರ್ 6 ಕರಾಳ ದಿನ ಅಯೋಧ್ಯೆಯಲ್ಲಿ ಬಾಬರ್ ಮಸೀದಿ ಪತನ ಇಳಿದು ಬಂತು. ಮತಾಂಧತೆಯ ಮಡುವಿನಲ್ಲಿ ದೇಶದ ಜನತೆಯನ್ನು ಕೆಡವಿತು. ಮಾನವೀಯತೆ ಮರೆಯಾಗಿ ಮುಂಬಯಿಯ ಗಲ್ಲಿ ಗಲ್ಲಿಗಳಲ್ಲೂ ದಂಗೆ, ಹಿಂಸೆ, ವೈಷಮ್ಯ ಮೆರೆದುವು. ಧಾರಾವಿ, ಕುರ್ಲಾ, ಅಸಲ್ಫಾ, ಬಾಂದ್ರಾ, ಮಾಹಿಮ್ ಎಂದು ಎಲ್ಲೆಡೆ ಕೊಳ್ಳಿಯಿಟ್ಟು ಸುಟ್ಟ ಜನವಸತಿಗಳು ಮೆರೆದ ದಾನವೀಯತೆಗೆ ಸಾಕ್ಷಿಯಾದವು. ದಂಗೆ ತಣಿದ ಬಳಿಕ ಹೊರಗಾವ್ನತ್ತ ಪಯಣಿಸಿದ್ದ ನಾನು ದಾರಿಯುದ್ದಕ್ಕೂ ಸುಟ್ಟು ಕರಕಲಾದ ವಸತಿಗಳನ್ನು ಕಂಡೆ. ಮಂದಿರ, ಮಸೀದಿ ಎಂದು ಈ ಜನರು ಹೀಗೇಕೆ ದಾನವರಾಗುವರು? ಭಗವಂತ ಸರ್ವಾಂತರ್ಯಾಮಿ ಹೌದಾದರೆ ಮಂದಿರದೊಳಗಿರುವ ದೇವರು ಮಸೀದಿಯೊಳಗಿಲ್ಲವೇ? ಯಾವ ಶ್ರೀರಾಮನ ಹೆಸರಲ್ಲಿ ಇಷ್ಟೆಲ್ಲ ಉತ್ಪಾತ ನಡೆದಿದೆಯೋ ಆತ ಆ ಅಯೋಧ್ಯೆಯಲ್ಲಿ ಕಂಡ ಸುಖವೇನು? ಬಾಲ್ಯದಲ್ಲೇ ಋಷಿ ವಿಶ್ವಾಮಿತ್ರನ ಹಿಂದೆ ಕಾಡಿಗೆ ಹೋದ. ಸೀತೆಯನ್ನು ವರಿಸಿ ಮರಳಿದ ಆತ ಮರಳಿ 14 ಕಾಡು ಸೇರಿದ. ಸೀತಾ ಸಮೇತ ಹಿಂದಿರುಗಿದ ಆತ ಪತ್ನಿಯನ್ನು ಅಗ್ನಿ ಪರೀಕ್ಷೆಗೊಳಪಡಿಸಿದ. ಅಗಸನ ಮಾತಿಗೆ ಕಿವಿಗೊಟ್ಟು ಪತ್ನಿಯನ್ನು ಕಾಡಿಗಟ್ಟಿದ. ಮತ್ತವಳನ್ನು ಶಾಶ್ವತವಾಗಿ ಕಳಕೊಂಡ. ಅಯೋಧ್ಯೆ ಅವನಿಗೆ ನೀಡಿದ್ದಾದರೂ ಏನು? ಅಯೋಧ್ಯೆಯ ಹೆಸರಲ್ಲಿ ಇವರೇಕೆ ಸಾಯುತ್ತಾರೆ, ಸಾಯಿಸುತ್ತಾರೆ, ದ್ವೇಷಿಸುತ್ತಾರೆ? ತೀರ ನೊಂದ ಮನದಿಂದ ಇನ್ನೆಂದೂ ಪೂಜೆಗಾಗಿ ದೇವಳಕ್ಕೆ ಕಾಲಿಡಲಾರೆ ಎಂದುಕೊಂಡೆ. ತುಷಾರ್ ತನ್ನ ವ್ಯವಹಾರ ಸಂಬಂಧ ಧಾರಾವಿಯ ಗಲ್ಲಿಗಳಲ್ಲಿ ತಡರಾತ್ರಿಯವರೆಗೆ ಸುತ್ತಾಡಿ ಬಂದು IAS ಪ್ರಿಲಿಮ್ಸ್ ಪಾಸಾದ. ಅವನ IAS ಆಕಾಂಕ್ಷೆ ಮುರುಟಿ ಹೋಯಿತು. ಅವನು ಮೇಜರ್ಸ್ ತಯಾರಿಗೆ ತೊಡಗುವನೆಂಬ ನಮ್ಮ ಭರವಸೆ ಹುಸಿಯಾಗಿ ನಿರಾಶೆಯಾಯಿತು. ಮುಂಬೈ ಲಿವಿಂಗ್ ಗೈಡ್ ಎಂಬ ಪತ್ರಿಕೆಯ ಸಂಪಾದಕನಾಗಿ ಅವನು ರೂಪಿಸಿದ ಪತ್ರಿಕೆಗಳ ಪ್ರತಿಗಳು ಮನೆಗೆ ಬಂದಾಗಲೇ ಅವನ ಈ ತೊಡಗುವಿಕೆ ನಮ್ಮ ಅರಿವಿಗೆ ಬಂದದು. ಮುಂಬೈ ಫಿಲ್ಮ್ ಫ್ರೆಟರ್ನಿಟಿ ಸದಸ್ಯನೂ ಆಗಿದ್ದ. ಚಿತ್ಪ್ರಭಾ ಮುಂಬೈ IIT ಸೇರಿ ಸೋಷಿಯಲ್ ಸೈಕಾಲಜಿ ಆಯ್ದುಕೊಂಡಾಗ ಅವಳ ತಂಗಿ ಪ್ರಿಯಾ ಪೂನಾದಲ್ಲಿ MSc ಸೇರಿದಳು. ಕೆಟಿಗಟ್ಟಿ ಅವರು ಪತ್ನಿ ಯಶೋಧಾರೊಂದಿಗೆ ಬಂದು ಮಕ್ಕಳನ್ನು ಸ್ವಸ್ಥಾನಗಳಿಗೆ ಸೇರಿಸಿ ಹಿಂದಿರುಗಿದರು. ಅವರ ಹಿಂದಿನ ಭೇಟಿಯಲ್ಲಿ ಎಲಿಫೆಂಟಾ ಸುತ್ತಾಡಿ ಬಂದಿದ್ದ ನಾವು ಈ ಭೇಟಿಯಲ್ಲಿ ಕೆನರಿ ಕೇವ್ಸ್ ನೋಡಿ ಬಂದೆವು. 1996 ಬೇಸಿಗೆ ರಜೆಯಲ್ಲಿ ನಾವು ಊರಲ್ಲಿದ್ದಾಗ ಒಂದು ರಾತ್ರಿ ತಂದೆಯವರಿಗೆ ಅಸ್ತಮಾ ತೀವ್ರವಾಗಿ ಬಾಧಿಸಿ ಅವರು ನಿಶ್ಚೇತನರಾದರು. ಎಂದಿನಂತೆ ಡಾಕ್ಟರ್ ಶೆಟ್ಟಿ ಬಂದು ಇಂಜೆಕ್ಷನ್ ಕೊಟ್ಟರು. ತಂದೆಯವರು ಚೇತರಿಸಿಕೊಳ್ಳದಾಗ ತಕ್ಷಣ ಆಸ್ಪತ್ರೆಗೊಯ್ಯುವಂತೆ ತಿಳಿಸಿದರು. ರಕ್ತ ಪರೀಕ್ಷೆಯಲ್ಲಿ ಬಿಳಿ ರಕ್ತ ಕಣಗಳು ವಿಪರೀತ ಏರಿರುವುದು ಪತ್ತೆಯಾಯಿತು. ಮೈಲೋಮಾ, ಬ್ಲಡ್ ಕ್ಯಾನ್ಸರ್ ಎಂದು ಡಾಕ್ಟರ್ KS ಭಟ್ ಸಾರಿದಾಗ ನಾವು ಕುಸಿದು ಹೋದೆವು. ಔಷಧಿಯಿಂದ 2.5 ಬದುಕಬಹುದು, 15 ರಕ್ತ ಪರೀಕ್ಷೆ ಆಗಬೇಕು ಎಂದು ಡಾಕ್ಟರ್ ಹೇಳಿದರು. ಕೆಲ ಸಮಯದಿಂದ ನನ್ನಚ್ಚನಿಗೆ ನಿತ್ರಾಣ ಬಾಧಿಸುತ್ತಿತ್ತು. ಎಡತೊಡೆಯ ಹಿಂಭಾಗ ಸೆಳೆತದ ನೋವಾಗುತ್ತಿತ್ತು. ಉಸಿರಾಟಕ್ಕೆ ಕಷ್ಟವಾಗುತ್ತಿತ್ತು. ಊಟ ರುಚಿಸುತ್ತಿರಲಿಲ್ಲ. ತುಂಬ ಸೆಕೆ ಅನಿಸುತ್ತಿತ್ತು. ರಾತ್ರಿಯಂತೂ ನಿದ್ದೆ ಇರದ ರಾತ್ರಿಗಳೇ ಆಗಿದ್ದುವು. ಆದರೂ ಹಗಲಲ್ಲೆಂದೂ ಅವರು ಮಲಗಿದ್ದನ್ನು ನಾವು ಕಾಣಲಿಲ್ಲ. 1997 ಸೌದಿಯಲ್ಲಿದ್ದ ನನ್ನ ತಮ್ಮನ ಮನೆ ಮನ ತುಂಬುವಂತೆ ಮಗು ಶುಭ ಮಂಗಳೂರಲ್ಲೇ ಹುಟ್ಟಿ ಬಂದಳು. ಆರೋಗ್ಯವಾಗಿದ್ದ 3 ಮಗುವಿನೊಂದಿಗೆ ನಿತ್ಯ ಸೌದಿಗೆ ಹಿಂದಿರುಗಿದಳು. 1998 ತುಮಕೂರಿನಲ್ಲಿ ತನ್ನ ಸೋದರಿ ನಮ್ಮ ದೇವಕ್ಯಾತೆಯ ಬಳಿ ಇದ್ದ ನಮ್ಮ ಸಂಜೀವ್ ಚಿಕ್ಕಪ್ಪ ಊರಿಗೆ ಮನೆಗೆ ಬಂದವರು ಏನನ್ನೂ ನುಂಗಲಾಗುತ್ತಿಲ್ಲವೆಂದು ದ್ರವಾಹಾರ ಮಾತ್ರ ಸೇವಿಸುತ್ತಿದ್ದರು. ಮಂಗಳೂರಲ್ಲಿ ವೈದ್ಯಕೀಯ ತಪಾಸಣೆಯಾಗಿ 3 ಬಯಾಪ್ಸಿಯಲ್ಲಿ ಗಂಟಲ ಅನ್ನನಾಳದ ಕ್ಯಾನ್ಸರ್ ಎಂದು ಪತ್ತೆಯಾಯಿತು. 3 ಬದುಕಿರಬಹುದು ಎಂದು ಡಾಕ್ಟರ್ ಸಾರಿದರು. ಚಿಕ್ಕಪ್ಪ ಮನೆಯಲ್ಲೇ ಉಳಿದರು. ಪ್ರತಿ ಬೆಳಗು ಅಣ್ಣ ತಮ್ಮ ಇಬ್ಬರೂ ಎದ್ದು ಬಂದು ಪರಸ್ಪರ ಗ್ರೀಟ್ ಮಾಡುತ್ತಿದ್ದರು. ಹೇಗಿದ್ದಿ ಸಂಜಿ ಎಂದು ಅಚ್ಚ ಕೇಳಿದರೆ, ಫಸ್ಟ್ ಕ್ಲಾಸ್ ಅಣ್ಣ ನೀವು ಎಂದ ತಮ್ಮನ ಮಾತಿಗೆ ನಾನು ಫಸ್ಟ್ ಕ್ಲಾಸ್ ಸಂಜಿ ಎಂದು ಅಣ್ಣ ಉತ್ತರಿಸಿ ಇಬ್ಬರೂ ನಗುತ್ತಿದ್ದರು. ಚಿಕ್ಕಪ್ಪನ ರೇಡಿಯೇಷನ್ ನಡೆದಿತ್ತು. ತುಮಕೂರಿನಿಂದ ಬರುವಾಗ ತಾವು ಅಚ್ಚುಕಟ್ಟಾಗಿ ಕತ್ತರಿಸಿ ತೆಗೆದಿರಿಸಿದ್ದ ಮಹತ್ವದ ಬರಹಗಳ ಕತೆಗಳ ಪೇಪರ್ ಕಟ್ಟಿಂಗ್ಗಳನ್ನು ಚಿಕ್ಕಪ್ಪ ನನಗಾಗಿ ತೆಗೆದುಕೊಂಡು ಬಂದಿದ್ದರು. ಉಳಿದವನ್ನು ಮತ್ತೆ ತರಿಸಿಕೊಂಡು ನನಗಿತ್ತರು. ಅವರ ಅಸಂಖ್ಯ ಪತ್ರಗಳು ನನ್ನಲ್ಲಿ ಜೋಪಾನವಿವೆ. ಅಂತಹ ಅಸೌಖ್ಯದಲ್ಲೂ ಧೃತಿಗೆಟದೆ ಸ್ಥಿರಚಿತ್ತರಾಗಿ ಇನ್ನೊಬ್ಬರಿಗೆ ಹೊರೆಯಾಗದೆ ಬಾಳಿದ ನನ್ನ ಚಿಕ್ಕಪ್ಪ ಡಾಕ್ಟರ್ ಹೇಳಿದಂತೆ ನಿಖರವಾಗಿ 3 ಬದುಕಿದ್ದು ಮತ್ತು ನಮ್ಮನ್ನು ಅಗಲಿದರು. ಮುಂದುವರಿಯಲಿದೆ.